ಫೈಬಾಲ್ ಕೆಸರು ಹುಣ್ಣ ಫೈಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश. आपके परिवार के जो बड़े लोग हैं उनके साथ परीक्षा पे चर्चा पढ़ने के लिए कहिए, उसकी चर्चा कीजिए. और कोई मंत्र है तो खास लाइन करके बताइए, देखिए ये पीएम ने ये कहा है, तुम पढ़ो. परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ಗಳು ಅನ್ವಯ. ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ಕಲಘಟಗಿ ತಾಲೂಕು ದೇವಲಿಂಗಿ ಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಮಾದೇವಪ್ಪ ಸೈದಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಕಲಘಟಗಿ ತಾಲೂಕು ದೇವಲಿಂಗಿ ಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸುರೇಶ್ ಮಾದೇವಪ್ಪ ಸೈದಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಇವರು 6 ಎಕರೆ ಜಮೀನನ್ನು ಹೊಂದಿದ್ದು ಇದರಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇದರ ಬಗ್ಗೆ ಇವತ್ತು ನಾವು ಮಾತನಾಡೋಣಂತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಮಾದೇವಪ್ಪ ಸೈದಾಪುರ ಅವರೇ. ನಮಸ್ಕಾರ ಸರ್. ಸುರೇಶ್ ಮಾದೇವಪ್ಪ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ. ನಾನು ಸುರೇಶ್ ಮಹಾದೇವಪ್ಪ ಸೈದಾಪುರ್. ನಮ್ಮದು 6 ಎಕರೆ ಜಮೀನು, ಅದರಲ್ಲಿ ನಾವು ಕಬ್ಬು, ಭತ್ತ ಮತ್ತು ಸೋಯಾಬೀನ್, ಗೋಂಜಾಳ, ತರಕಾರಿಗಳ ಬೆಳೆಗಳನ್ನು ಬೆಳಿತೇವೆ. ಈಗ 6 ಎಕರೆ ತಾವು ಜಮೀನು ಐತೆ ಅಂತಿರಲ್ಲ, ತಮ್ಮದು ಮೂಲತಃ ಕೃಷಿ ಕುಟುಂಬನ ಹೇಗೆ? ಹೌದು ಸರ್, ನಮ್ಮದು ಕೃಷಿ ಕುಟುಂಬನ. ತಂದೆಯವರು ಕೃಷಿ ಮಾಡ್ತಾ ಇದ್ರು? ಕೃಷಿ ಮಾಡ್ತಾ ಇದ್ದರು. ಸುರೇಶ್ ಸೈದಾಪುರ ಅವರೇ, ತಾವು ಒಟ್ಟು ಎಷ್ಟು ಜನ ಮಕ್ಕಳು, ತಮಗೆ ಎಷ್ಟು ಎಕರೆ ಜಮೀನ್ ಅದ? ನಾವು ಒಟ್ಟ 7 ಜನ ಗಂಡ ಮಕ್ಕಳು ರೀ, 3 ಜನ ಹೆಣ್ಮಕ್ಳು ರೀ, ಮತ್ತ ನಾವು ಅಪ್ಪರ ಹೆಸರಲ್ಲೇ 21 ಎಕರೆ ಜಮೀನ್ ರೀ. 21 ಎಕರೆ ಜಮೀನ್ ಅದ. 21 ಎಕರೆ ಅದಾಗಂದ್ರೆ ತಮಗೆ 7 ಜನಕ್ಕಂದ್ರೆ 3 ಎಕರೆ ಬಂದದ. ತಮಗೆ 3 ಎಕರೆ ಬಂದತ್ರಿ. 3 ಎಕರೆ ಬಂದದ. ಮತ್ತ ಲವಣಿ ಎಷ್ಟು ಹಾಕೊಂದಿರಿ? ಲವಣಿ ಒಂದು 3 ಎಕರೆ ರೀ. ಲವಣಿ 3 ಎಕರೆ ನೀವು ಹಾಕೊಂದಿರಿ, ಅದಕ್ಕೆ ವರ್ಷಕ್ಕೆ ಎಷ್ಟು ಕೊಡ್ತೀರಿ? ವರ್ಷಕ್ಕೆ 15,000 ಕೊಡ್ತೇವ್ರಿ. ಎಕರೆಗೆ 45,000. ಎಕರೆಗೆ 15,000 ಕೊಡ್ತೀರಿ. 3 ಎಕರೆ ತಗೊಂದಿರಿ ಅಂದ್ರೆ 45,000 ರೂಪಾಯಿ ವರ್ಷ ಲವಣಿ ಕೊಟ್ಟು ಹೊಲ ತಗೊಂದಿರಿ. ಈ ಹೊಲದಲ್ಲಿ ತಾವು ಬೆಳೆ ಬೆಳೆದು ಆದಾಯನ ತಗೋತಾ ಇದ್ದೀರಿ. ಈಗ ಕೃಷಿ ಮಾಡ್ತಾ ಇದ್ದೀರಲ್ಲ, ಕೃಷಿ ಯಾಕೆ ಮಾಡ್ಬೇಕು ಅನಿಸ್ತು ನಿಮ್ಗೆ? ಮೊದಲಿಂದ ನಾವು ಅಪ್ಪರು ಎಲ್ಲರೂ ಅದನ್ನ ಮಾಡ್ಕೊಂತ ಬಂದಾರ್ರಿ. ನಾವು ಅದರೊಳಗೆ ಅವ್ರ ಜೊತೆ ಕೂಡ ಮಾಡ್ಕೊಂತ ಬಂದ್ವಿ. ಶಾಲೆಗೇನು ಹೋಗ್ಲಿಲ್ಲ ನೀವು? ಶಾಲೆಗೆ ಹೋಗಿದ್ದುರಿ. ಎಷ್ಟನೇ ತಕ್ಕ ಕಲ್ತಿರಿ? 6ನೇ ತಮಟ ಕಲತ್ರಿ. ಆಮೇಲೆ ನಾವು ಅಪ್ಪರು ನಮಗೆ ಮನ್ಯಾಗ ದನಗಳು ಬಾಳ್ರಿ, ಆಕಳುಗಳು ದನಗಳು ಬಾಳ ಇದ್ರಿ. ಇವಾಗ ಅವನ್ನ ಮೇಯಿಸ್ಲಾಕಂತೇಳಿ ನಮ್ಮನ್ನ ಶಾಲೆ ಬಿಡಿಸಿದ್ರಿ. ಬಿಡಿಸಿ ಅವ್ರ ಕೂಟ ಹಂಗ ದನ ಮೇಯಿಸ್ಕೊಂತ ಹಂಗ ಮತ್ತ ಒಕ್ಕಲ್ತನ ಮಾಡ್ಕೊಂತನ ಬಂದ್ರಿ. ಒಕ್ಕಲ್ತನ ಮುಂದುವರ್ಸಿರಿ. ಮುಂದುವರ್ಸಿದ್ರಿ. ಓದ್ಬೇಕಂತ ಆಸಕ್ತಿ ಇರ್ಲಿಲ್ಲ ತಮಗ? ಅವಾಗ ನಮಗ ಇತ್ತ ಹೊಲ ಕಡೆ ಆಸಕ್ತಿ ಬಾಳ್ರಿ. ಅವಾಗ ಶಾಲೆ ಹೋಗಾಕ ನಮಗ ಇದು ಇದ್ದಿದ್ದಿಲ್ಲ. ಹಂಗ ನಾವು ಅಪ್ಪರ ದನ ಮೆಸಕ ಬಿಡಿಸಬೇಕು, ಹಂಗ ಇದನ್ನ ಮಾಡ್ಕೊಂತ ಬಂದ್ರು. ಕಂಟಿನ್ಯೂ ಹಂಗ ಮಾಡ್ಕೊತ ಕೃಷಿ ಒಳಗ ತೊಡಸ್ಕೊಂಡ್ರಿ. ಬಹಳ ಸಂತೋಷ. ಯಾಕಂದ್ರ ಕೃಷಿ ಮಾಡಾರ ಈಗ ಬಹಳ ಜನ ಕಡಿಮೆ ಆಗ್ಯಾರ. ಎಲ್ರು ಬೇರೆ ಗೋರ್ಮೆಂಟ್ ನೌಕರಿ ಅಂದ್ರೆ ಸಿಗೋದಿಲ್ಲ. ಇದ್ದ ಆಸ್ತಿಯನ್ನ ಉಳಿಸ್ಕೊಂಡು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಬಹುದು, ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಬಹುದು. ಕೃಷಿ ಮಾಡೋದೇನು ತಪ್ಪಲ್ಲ, ಯಾಕಂದ್ರೆ ಕೃಷಿ ಮಾಡೋ ಕಲೆ ಗೊತ್ತಿರ್ಬೇಕು. ಕೃಷಿನ ಹೇಗೆ ಬೆಳೆಸ್ಕೊಂಡು ಅದನ್ನ ಯಾವ ತರ ಆದಾಯ ಮಾಡ್ಕೋಬೇಕು ಅನ್ನೋದನ್ನ ಅರ್ತುಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ. ಸಾಕಷ್ಟು ಈಗ ರೈತರಿಗೆ ಟ್ರೈನಿಂಗ್ ಕೊಡ್ತಾರ ಗೋರ್ಮೆಂಟ್. ತಾವು ಅಂತಲ್ಲೆಲ್ಲ ಭಾಗವಹಿಸ್ರಿ ಜಾಸ್ತಿ. ಅವಾಗ ನಿಮ್ಗೆ ಯಾವ ತರ ತಮ್ಮ ಹೊಲದಲ್ಲಿ ಇನ್ನೂ ಏನೇನು ಅದರಲ್ಲಿ ಬೆಳವಣಿಗೆ ಮಾಡಬಹುದು, ಯಾವ ರೀತಿ ಅದನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋದು ತಮಗೆ ಗೊತ್ತಾಗತ್ತೆ. ಅಲ್ಲ, ಈಗ ತಂದೆಯವರು ಕೃಷಿ ಮಾಡ್ತಾ ಇದ್ರಿ ಅಂತಿರಲ್ಲ, ತಂದೆಯವ್ರದ್ದು ಅನುಭವ ನಿಮ್ಗೆ ಕೃಷಿ ಮಾಡುವಾಗ ಹೆಲ್ಪ್ ಆಕತಿ? ನಮ್ಗೆ ಸಣ್ಣದಿರ್ತ ಮತ್ತೆ ಅವರೇ ಎಲ್ಲ ನಮ್ಗೆ ಕಲಸಿ ಇನ್ನ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅವರೇ ಹೇಳ್ಕೊಂತ ಬಂದಿದ್ರು. ಅವ್ರದೇ ಹೇಳಿ ಅವ್ರು ಮಾಡೋದ್ ನೋಡಿ ನಾವು ಈಗ ಮಾಡಿದ್ರಿ. ಈಗ 6 ಎಕರೆದಲ್ಲಿ ತಾವು ಏನೇನು ಬೆಳೀತಾ ಇದ್ದೀರಿ? ನಾವು ಗೊಂಜಾಳ ಸೋಯಾಬಾನ್ ಮತ್ತು ಭತ್ತ ಬೆಳಿತೇವ್ರಿ, ಕಬ್ಬು ಬೆಳಿತೇವ್ರಿ ಮತ್ತು ಕಾಯಿಪಲ್ಲೆ ಬೆಳಿತೇವ್ರಿ. ಈಗ ಕಬ್ಬನ ಎಷ್ಟು ಎಕರೆ ಒಳಗೆ ಹಾಕಿರಿ? ಕಬ್ಬು ಒಂದು ಎರಡೂವರೆ ಎಕರೆ ಐತೆ ಸರ್. ಎರಡೂವರೆ ಎಕರೆ ಇದೆ. ಹ್ಞೂ. ಮತ್ತು ಇದು ಸೋಯಾಬೀನ್? ಸೋಯಾಬಾನ ಒಂದು ಎರಡು ಎಕರೆ ಐತ್ರಿ. ಮತ್ತು ಲವಣಿ ಏನಾರು ಹಾಕೊಂಡಿರಿ? ಲವಣಿ ಒಂದು ಎರಡು ಎಕರೆ ಹಾಕೊಂಡಿವ್ರಿ. ಸುರೇಶ್ ಅವರೇ, ತಾವು ಲವಣಿ ಹಾಕೋತಿರಲ್ಲ, ಬೇರೆಯವ್ರ ಜಮೀನಿಗೆ ಎಷ್ಟು ದುಡ್ಡನ್ನು ಕೊಡ್ತೀರಿ ವರ್ಷಕ್ಕೆ? ವರ್ಷಕ್ಕೆ 12-15 ಸಾವಿರ ಕೊಡ್ತೀವ್ರಿ ವರ್ಷಕ್ಕೆ. ಈಗ ನೀವು ಕಬ್ಬು ಹಾಕಿದೆ ಅಂತೀರಿ, ಈ ಕಬ್ಬನ ಯಾವ ತಳಿ ಹಾಕಿರಿ? ನಾವು ಚಂದಗಡ ತಳಿ. ಚಂದಗಡ ತಳಿ? ಹ್ಞೂ. ಈಗ ಮುಂಗಾರಂತೂ ಚಲೋ ಆಗ್ಯದ, ಮಳೆನೂ ಚೆನ್ನಾಗಿ ಬಂತು. ಈ ಕಬ್ಬು ನಾಟಿ ಯಾವ ತರ ಮಾಡಿದ್ರಿ? ಯಾವ ತರ ತಮ್ಮ ಜಮೀನನ್ನ ಹದ ಮಾಡ್ಕೊಂಡ್ರಿ? ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ ಮುಂಗಾರು ಪೂರ್ವ? ನಾವು ಸರ ಮುಂಗಾರಿ ಒಳಗೆ ಜನವರಿ ಫೆಬ್ರವರಿ ಒಳಗೆ ನಾವು ನೀಗಲವನ್ನು ಹೊಡೆದ್ರಿ. ನೀಗಲ ಹೊಡೆದು ರೋಟ್ರ್ ಹೊಡೆದು ಎಲ್ಲ ತಿಳಿ ಮಾಡಿಕೊಂಡು ಮತ್ತೆ ಕಬ್ಬಿನ ಸಾಲುಗಳನ್ನ ಬಿಟ್ಕೊಂಡಿವ್ರಿ. ಕಬ್ಬಿನ ಸಾಲುಗಳನ್ನ ಬಿಟ್ಕೊಂಡು ಮತ್ತೆ ಕಬ್ಬು ಕಟಾವು ಮಾಡ್ಕೊಂಡಿವ್ರಿ. ಕಟಾವು ಮಾಡಿಕೊಂಡು ಅದನ್ನ ಸಣ್ಣಗೆ ಮೂರು ಗಂಟೆ ಅಂತ ತುಂಡು ಮಾಡ್ಕೊಂಡ್ರಿ. ಅಲ್ಲ, ಈಗ ಕಬ್ಬು ನಾಟಿ ಮಾಡ್ಬೇಕಂತಂದ್ ನೀವು ಕಬ್ಬನ್ನ ತಗೊಂಡ್ಬರ್ತಿರಲ್ಲ ನಾಟಿ ಮಾಡ್ಲಿಕ್ಕಾಗಿ, ಎಷ್ಟು ಟನ್ ತಗೊಂಬಂದಿರ್ತೀರಿ? ಒಂದು 3 ಟನ್ ಸರ್. 3 ಟನ್? 3 ಟನ್ ಅಂದ್ರೆ 1 ಎಕರೆಗೆ ಆಕತ್ತೇನ ಅದು? ಹಾ, 1 ಎಕರೆ ಸರ್. 1 ಎಕರೆಗೆ. ಈಗ ನೀವು ನಾಟಿ ಮಾಡುವಾಗ ಕಬ್ಬಿನ ಗಣ ಇರುತ್ತಲ್ಲ, ಎಷ್ಟು ಗಣ ಬಿಟ್ಟು ನಾಟಿ ಮಾಡ್ತೀರಿ? 3 ಗಣ್ಣಿಗೆ ಒಂದೊಂದು ಕಬ್ಬು ಕಟಾವ್ ಮಾಡಿ. ಕಟಾವ್ ಮಾಡ್ತೀರಿ? ಮಾಡಿ ಸಾಲ್ ಬಿಟ್ಟು ಸಾಲಿನೊಳಗೆ ನೀರು ಬಿಟ್ಟು ನೀರಿನ ಸಾಲಿನೊಳಗೆ ಕಬ್ಬು ಇಟ್ಟು ತುಳ್ಕೊಂಡು. ಎಷ್ಟು ಫುಟ್ ಬಿಟ್ಟಿರ್ತೀರಿ? ಸಾಲಿಂದ ಸಾಲಿಗೆ 4 ಫುಟ್ರಿ. 4 ಫುಟ್ ಸಾಲ ಬಿಟ್ಟಿರ್ತೀರಿ. ಕಬ್ಬು ಇದನ್ನ ಮಾಡ್ಕೊಂಡು ಬೀಜ ತುಳ್ಕೊಂತ ಹೋಗ್ತೀರಿ. ಅಂದ್ರೆ ಕಬ್ಬನ ನೀರು ಹಾಯಿಸ್ಕೊಂಡು ಅದನ್ನ ತುಳಿದು ಬಿಡ್ತೀರಿ ಅಲ್ಲೇ? ಹ್ಞೂ. ಕಬ್ಬನ ಒಂದು ಸಲ ನೀವು ಬೆಳೆದ್ರೆ ಅಂದ್ರೆ ಎಷ್ಟು ಫಸಲು ತೆಗಿತೀರಿ? 3 ಫಸಲು ತೆಗಿತೀವಿ ಸರ್. 3 ಫಸಲು? ಈಗ ಮೊದಲೇ ಸಲ ಇದು ಕಬ್ಬನ್ನ ಈಗ ಬೆಳೆದಿರಿ ನೀವು, ಈಗ ಒಂದಿದು ಬರಾಕ ಸುಮಾರು ದೀಪಾವಳಿ ಸುಮಾರು ಬರ್ಬೋದಾ? ದೀಪಾವಳಿಗೆ ಅಂದ್ರೆ ಇದು ನೀವೇನು ಈ ಚಂದಗಡ ಕಬ್ಬು ತಳಿ ಏನು ಹಾಕಿರಲ್ಲ, ಇದು ಉತ್ಕೃಷ್ಟವಾಗ್ಯದ, ದಪ್ಪ ಬರ್ತದೆ, ತೂಕ ಜಾಸ್ತಿ ಬರ್ತೈತ್ರಿ. ವೇಟ್ 1 ಎಕರೆಗೆ ಎಷ್ಟು ಬೆಳಿಬಹುದು ಕಬ್ಬನ? ಎಷ್ಟು ಟನ್ ಬೆಳಿತೀರಿ? 60-70 ಟನ್ ಮಟ್ಟ ಬೆಳಿತೀರಿ. ಅಂದ್ರೆ ಅಲ್ಲಿಗೆ 3,000 ನೀವೇನ್ ತಂದಿರ್ತೀರಿ ಅದೇ ರೇಟ್ಗೆ ಫ್ಯಾಕ್ಟರಿ ಅವರು ತೋತಾರ. ಕಬ್ಬನ 3 ಫಸಲು ಅಂತಂದು ಹೇಳಿದ್ರಿ. ಈಗ ಮೊದಲೇ ಫಸಲು ದೀಪಾವಳಿ ತನಕ ಬರುತ್ತೆ, ಅದಾದ ನಂತರ 2ನೇ ಫಸಲು? ಅದು ಮುಂದೆ ದೀಪಾವಳಿಗೆ ಬರುದ್ರಿ. ಅಂದ್ರೆ ಅದು ಸ್ವಲ್ಪ ಕಬ್ಬಿನ ಗಾತ್ರ ಕಡಿಮೆ ಇರುತ್ತೆ. ಕಡಿಮೆ ಇರ್ತಾರೆ, ಅದು ಕುಳೆ ಸ್ವಲ್ಪ ಬಹಳ ಜಾಸ್ತಿ ಬೆಳಿತೈತ್ರಿ, ಹಂಗ ಸಣ್ಣ ಬರ್ತೈತ್ರಿ. ಅದಕ್ಕೆ ನೀವು ಗೊಬ್ಬರ ಕೊಟ್ರೆ ಮತ್ತೆ ಚಲೋ ಬೆಳಿಬಹುದಲ್ಲ? ಬೆಳಿತೈತ್ ಸರ, ಆದ್ರೆ ಅಷ್ಟು ಗದ್ರ ಬರೋಲ್ಲ ರೀ, ಅದ ಈಗ ಕುಳೆ ಬಾಳ ಆಗ್ತೈತ್ರಿ. ಈಗ ರೇಟ್ ಅದಕ್ಕೆ ಸೇಮ್ ಇರ್ತದೆ? ಸೇಮ್ ರೇಟ್, ಸೇಮ್ ರೀ. ಅಂದ್ರೆ ನೀವು ಒಂದು ಸಲ ಕಬ್ಬನ ಬೆಳೆದ್ರೆ ಅಂದ್ರೆ 3 ಫಸಲು ತಗೋಬಹುದು? 3 ಫಸಲು ತಗೋಬಹುದು ರೀ. 3 ವರ್ಷ ತನಕ ಜಮೀನ್ ಮುಟ್ಟಂಗಿಲ್ಲ. ಒಟ್ಟು ಸ್ವಚ್ಛ ಮಾಡೋದು, ಕಳೆ ತೆಗೆಯೋದು, ಒಳ್ಳೆ ಗಳೆ ಹೊಡೆಯೋದು, ಒಗತ್ ಮಾಡೋದು ಅಷ್ಟೇ ರೀ. ಮತ್ತೆ ವರ್ಷ ವರ್ಷ ಸಗಣಿ ಗೊಬ್ಬರ ಹಾಕುದ್ರಿ. ಕಬ್ಬಿನೊಳಗೆ ಮಿಶ್ರ ಬೇಸಾಯ ಮಾಡಿರಿ, ಮತ್ತೆ ಏನಾರ ಬೆಳೆದಿರಿ ಅದ್ರೊಳಗೆ? ಕಬ್ಬಿನೊಳಗೆ ಏನಿಲ್ಲ ಸರ್. ತೊಗರಿ ಆಗ್ಲಿ ಈ ತರದ್ದು ಕಬ್ಬಿನೊಳಗೆ ಏನಿಲ್ಲ ರೀ, ಅದಷ್ಟೇ ರೀ. ಇದನ್ನಷ್ಟ ಮಾಡ್ಕೊಂಡು ಗೊಂಜಾಳದೊಳಗೆ ಹಾಕಿರ್ತೇವ್ ರೀ ತೊಗರಿ. ಗೊಂಜಾಳದೊಳಗೆ ತೊಗರಿ ಹಾಕಿರಿ? ಹ್ಞೂ. ಗೊಂಜಾಳದ ಜೊತೆ ಜೊತೆಗೆ ಅಂದ್ರೆ ಎಷ್ಟು ಸಾಲ ಬಿಟ್ಟು 8 ಸಾಲ ತೊಗರಿ ಹಾಕಿರಿ? ಒಂದು 6 ಸಾಲು ಗೊಂಜಾಳ ಹಾಕಿರಿ, ಮತ್ತೊಂದು ಸಾಲ ತೊಗರಿ ರೀ, ಮತ್ತೊಳ್ಳೆ 6 ಸಾಲ ಗೊಂಜಾಳ, ಮತ್ತೊಂದು ಸಾಲ ತೊಗರಿ, ಈ ತರ ಹಾಕಿರ್ತೀರಿ. ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತದ? ಬೆಳಿತೈತ್ರಿ. ಫಸಲು ಚೆನ್ನಾಗಿ ಬರುತ್ತೆ? ಬರ್ತೈತ್ರಿ. ಅದು ಗೊಂಜಾಳ ಕಾಳಾಗಿ ಅದು ಇದಾಗಿಂದ ಆಮೇಲೆ ತೊಗರಿ ಬೆಳೆದು ಬರ್ತೈತ್ರಿ. ನಾವು ಗೊಂಜಾಳ ತೆಗೆದಿಂದ ರೀ. ಕಬ್ಬನ ನೀವು ಬೆಳೆದಿರಲ್ಲ, ಇದಕ್ಕೆ ತಮ್ಮ ಹೊಲಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ನಮ್ಮ ಹೊಲಕ್ಕೆ ಸರ ಸಗಣಿ ಗೊಬ್ಬರ ರೀ, ಮತ್ತು ಎರೆಹುಳ ಗೊಬ್ಬರ, ಇದನ್ನ ಹಾಕ್ತೀವ್ರಿ. ಒಟ್ಟ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಸರ್, ರಾಸಾಯನಿಕ ಹಾಕಿಲ್ಲ ರೀ. ಈಗ ತಾವು ತಿಪ್ಪಿಯಲ್ಲಿ ಸಾವಯವ ಗೊಬ್ಬರ ಮಾಡ್ತಾನೆ ಅಂತೀರಿ, ಒಂದು ತಿಪ್ಪಿನ ಯಾವ ತರ ತಯಾರು ಮಾಡಿರ್ತೀರಿ? ತಿಪ್ಪಿನ ಸರ ನಾವು ಒಂದು 15 ಫುಟ್ ಆಗಲ್ಲ ರೀ, ಒಂದು 20 ಫುಟ್ ಉದ್ದ, ಒಂದು 10 ಫುಟ್ ಆಳ ತೆಗ್ಗು ಮಾಡಿರ್ತೀವಿ ರೀ. ಅದ್ರ ಒಳಗೆ ನಾವೆಲ್ಲ ಕಸ ಕಡ್ಡಿ ದನ ತಿಂದು ಬಿಟ್ಟಿದ್ ಮೇವು ಅಂದ್ರೆ ಬೆಳಿಗ್ಗೆಲ್ಲ ಮೇವಿನ ಕೊಟ್ಟಿಗೆ ಏನಿರ್ತೈತಿ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದೆಲ್ಲ ಅಲ್ಲೇ ಅಲ್ಲಿ ಹೋಗಿ ಹಾಕಿ ಮತ್ತ ಅದ್ರ ಮೇಲೆ ಸಗಣಿ ಹಾಕಿ ಮತ್ತ ಆಗಾಗ ಅದಕ್ಕೆ ನೀರು ಬಿಟ್ಕೊಂತ ಗೊಬ್ಬರ ಮಾಡ್ತೀವ್ರಿ. ಅದ ಗೊಬ್ಬರನ ತಮ್ಮ ಹೊಲಕ್ಕೆ ಉಪಯೋಗಿಸ್ತೀರಿ? ಹ್ಞೂ. ವರ್ಷದಲ್ಲಿ 8 ಸಲ ಉಪಯೋಗ ಮಾಡ್ತೀರಿ ಈ ತರ? ವರ್ಷ ಈ ಸಗಣಿ ಗೊಬ್ಬರ ವರ್ಷಕ್ಕೊಮ್ಮೆ ಹಾಕ್ತೇವ್ರಿ, ತರಕಾರಿಗೆ 2 ಸಲ ರೀ, ಈ ಕಬ್ಬಿಗೆ ಅದು ವರ್ಷಕ್ಕೊಮ್ಮೆ ರೀ. ಅಂದ್ರೆ ಸಾಕಾಗತ್ತೆ ತಮಗೆ? ತಾವು ಏನು ಸೋಯಾಬೀನ್ ಬೆಳಿತಾ ಇದ್ರಿ, ಗೊಂಜಾಳ ಬೆಳಿತಾ ಇದ್ರಿ, ಕಾಯಿಪಲ್ಲೆ ಹಾಕೇನಂತೀರಿ, ಇದಕ್ಕೆಲ್ಲ ಸಾಕಾಗುತ್ತೆ? ಹಾ ಸರ, ಈಗ ವರ್ಷದಾಗ ಸಾಕಾಗಿದ್ರಿ, ಮತ್ತೆ ಬೇರೆ ಕಡೆನೂ ತಗೋತೀವ್ರಿ. ಸಾಕಾಗ್ಲಿಲ್ಲ, ಬೇರೆ ಕಡೆ ತಗೋತೀವ್ರಿ. ಈಗ ಈ ಕಬ್ಬನ ಬೆಳೆದಂತ ನೀವು ಈ ಫ್ಯಾಕ್ಟ್ರಿ ಒಳಗೆ ಮಾರ್ಬೇಕಂದ್ರೆ ಅವರು ಬೆಳೆ ಬಂದ ತಕ್ಷಣ ಬರ್ತಾರೋ ಅಥವಾ ಯಾವ ತರ ಮಾರುಕಟ್ಟೆ ಇದ್ರದ್ದು? ಇಲ್ಲ ಸರ್, ಅದು ಬೆಳೆ ಬಂದಿಂದ ಅವರು ಬರ್ತಾರೆ ರೀ, ಫ್ಯಾಕ್ಟ್ರಿ ತನಿಂದ ಅವ್ರು ಗ್ಯಾಂಗ್ ಅಂತ ಬರ್ತಾರ್ರಿ, ಅವ್ರು ಬಂದು ಇಲ್ಲೇ ಉಳ್ಕೊಂಡು ಪಾಳೆ ಪ್ರಕಾರ ರೀ ನಮ್ಮೂರಾಗೆಲ್ಲ ಮಾಡಿರ್ತಾರಲ್ರಿ ಪಾಳೆ ಪ್ರಕಾರ ಒಬ್ಬೊಬ್ರದ ಒಬ್ಬೊಬ್ರದ ಕಟ್ ಮಾಡ್ಕೊಂತ ಇದು ಮಾಡ್ಕೊಂತ ಅವ್ರ ರೇಟ್ ನಿಗದಿ ಮಾಡ್ತಾರೋ ಯಾವ ತರ ಫ್ಯಾಕ್ಟ್ರಿದ ರೇಟ್ ಎಲ್ಲರಿಗೆ ಒಂದು ಫಿಕ್ಸ್ ಇರ್ತದೆ ಸರ್ ಇಲ್ಲೇ ಬಂದು ಅವ್ರು ಕಡಿಯೋಂತವ್ರಿಗೆ ನಾವು ಒಂದು ಸ್ವಲ್ಪ ಕೊಟ್ಟು ಇದು ಮಾಡಿ ಕಟ್ಸಿಸ್ತೀವಿ ಅವ್ರ ಕಟಾವ್ ಮಾಡ್ಕೊಂಡು ಹೇರ್ಕೊಂಡು ಹೋಗ್ತಾರೆ ರೀ ಮತ್ತೆ ಈ ಸೋಯಾಬೀನ್ ಯಾವ ತಳಿ ಹಾಕಿರಿ ಸೋಯಾಬೀನ್ ರುಚಿ ಗೋಲ್ಡ್ ಅಂತ ಹೇಳಿ ರುಚಿ ಗೋಲ್ಡ್ ಅದು ಹೆಂಗ ಪಾಕೆಟ್ ಸಿಗತ್ತಾ ಹೆಂಗ ಅದು ಹಾ ಪಾಕೆಟ್ ಸಿಗ್ತೈತೆ ಸರ್ ಅದು ಇದು ಡಿ ಟಿ ಸಿ ಒಳಗ್ರೆ 50 kg 30 kg ಪಾಕೆಟ್ ಸಿಗ್ತೈತ್ರಿ ಅದನ್ನ ತೊಂಬಂದ ಹಾಕ್ತೀವ್ರಿ ಅದನ್ನ ತಂದು ಹಾಕ್ತೀರಿ ಸೋಯಾಬೀನ್ ಮತ್ತೆ ಗೊಂಜಾಳ ಹಾಕ ಮುಂದ ಅದಕ್ಕೇನಾದ್ರೂ ಔಷಧೋಪಚಾರ ಮಾಡ್ತೀರ ಏನಿಲ್ಲ ಸರ್ ಅವೆಲ್ಲ ಅಲ್ಲಿ ಇದ್ರಾಗ ಆಗಿ ಬಂದಿರ್ತೈತ್ರಿ ಸೋಯಾಬೀನ್ ಗೊಂಜಾಳ ನಾವೇನ್ ಮಾಡೋಲ್ರಿ ಟಿಸಿ ಒಳಗೆ ಜಮೀನ ಹದ ಮಾಡ್ಕೊಂಡ್ಬಿಟ್ಟು ಬಿತ್ತಿರಿ ಹ್ಞೂ ಮತ್ತೆ ಸೋಯಾಬೀನ್ 1 acre ಎಷ್ಟು ಬರ್ತದ ತಮಗ ಫಸಲ್ ಒಂದ್ ಎಕರೆಗೆ 10-12 quintal ತನ ಬರ್ತೈತ್ರಿ ರೇಟ್ ಏನದ 4,000-4,200 ಸರ್ ಗೊಂಜಾಳ ಗೊಂಜಾಳ ಸರ್ ಅದು ಎಕರೆಗೆ 20-25 quintal ಬೆಳಿತೀವ್ರಿ 20-25 quintal ಹ್ಞೂ ಅಂದ್ರ 1 quintal ಎಷ್ಟು ರೇಟ್ ಅದ ಅದ್ರದ ಗೊಂಜಾಳ 1 quintal 2,200 2,200 ಮತ್ತೆ ಈ ಕಾಯಿಪಲ್ಲೆ ಬೆಳಿತೇನೆ ಅಂದ್ರಲ್ಲ ಕಾಯಿಪಲ್ಲೆ ಒಳಗೆ ಏನೇನು ಹಾಕಿರಿ ಕಾಯಿಪಲ್ಲೆ ಒಳಗೆ ಬದ್ನೆಗೆ ಮಾಡ್ಯವ್ರಿ ಬದ್ನೆಕಾಯಿ ರೀ ಮತ್ತೆ ಹೀರೆಕಾಯಿ ಸೌತೆಕಾಯಿ ರೀ ಮೆಣಸಿನ್ಕಾಯಿ ಮಾಡ್ಯವ್ರಿ ಟೊಮಾಟೋನು ಮನದಲ್ಲಿ ಮಾಡಿದ್ರಿ ಸದ್ಯ ಇಲ್ಲ ಈಗ ಸದ್ಯ ಇಲ್ಲ ಮತ್ತೆ ನೆಕ್ಸ್ಟ್ ಚಳಿಗಾಲಕ್ಕೆ ಮಾಡ್ತೀವ್ರಿ ಈ ಬದ್ನೆಕಾಯಿ ಅಂತ ಅಂದ್ರಿ ಯಾವ ತಳಿಯ ಬದ್ನೆಕಾಯಿ ತಂದು ಹಾಕಿರ್ತಾವು ನಾವು ಮೈಕೋ ಅಂತ ಹೇಳ್ರಿ ಮೈಕೋ ತಳಿ ತಂದು ಹಾಕಿದ್ರಿ ಈ ಮುಳ್ಳು ಬದ್ನೆಕಾಯಿನೂ ಬೆಳಿತೀರ ಹ್ಞೂ ಮುಳ್ಳು ಬದ್ನೆಕಾಯಿ ಮತ್ತೆ ಅದ ಮುಳ್ಳಿಲ್ಲಾರ್ದ ದ್ರವ ಅಂತ ಒಂದು ಬರ್ತೈತ್ರಿ ಅದು ದುಂಡನಕಾಯಿ ಬರ್ತೈತ್ರಿ ದುಂಡನಕಾಯಿ ಬೇಡಿಕೆ ಅದ ಏನು ಜಾಸ್ತಿ ಜನ ಉಪಯೋಗ ಮಾಡ್ತಾರ ಮತ್ತೆ ಮುಳ್ಳು ಬದ್ನೆಕಾಯಿಗೆ ಜಾಸ್ತಿ ಜನ ಬೇಡಿಕೆ ಇಡ್ತಾರ ಅದ ಜಾಸ್ತಿ ಬೇಡಿಕೆ ರೀ ಇದು ಬೇಡಿಕೆ ಮಾಡ್ದ ಅದಕ್ಕಿಂತ ಸ್ವಲ್ಪ ಕಡಿಮೆ ರೀ ಮುಳ್ಳು ಬದ್ನೆಕಾಯಿಗೆ ಜಾಸ್ತಿ ಬೇಡಿಕೆ ಅಂದ್ರೆ ಈಗ ಒಂದ್ ಸಲ ನೀವು ತರಕಾರಿ ಬೆಳೆದಿದ್ರಿ ಅಂದ್ರೆ ನಾಟಿ ಮಾಡಿದ್ರೆ ಎಷ್ಟು ತಿಂಗಳಿಗೆ ಫಸಲ್ ಬರ್ತದ ಅದು 2.5 ತಿಂಗಳಿಗೆ ಬರ್ತದೆ ಸರ್ 2.5 ತಿಂಗಳು 2.5 ತಿಂಗಳಿಂದ ತಮಗೆ ಆದಾಯ ಬರ್ಲಿಕ್ಕೆ ಶುರು ಆಗ್ತದೆ ಚಲೋ ಆಗ್ತೈತ್ರಿ ಆಮೇಲೆ 3-4 ತಿಂಗಳ ಮಟ್ಟ ಇರ್ತೈತ್ರಿ ಬದ್ನೆಗೆ ಬೆಂಡೆಗೆ ಅವೆಲ್ಲ 3-4 ತಿಂಗಳ ಮುಂದೆ ಫಲ ಸಿಗ್ತಾರೆ ಇವು ಹೀರೆಕಾಯಿ ಸೌತೆಕಾಯಿ 1 ತಿಂಗಳದಾಗ ಬಂದ ಹೆಂಗ ಅದನ್ನ ಮಾರ್ಕೆಟ್ಗೆ ಹೆಂಗ್ ಸಾಗಿಸ್ತೀರಿ ಯಾವ ತರ ಮಾಡ್ತೀರಿ ಸರ್ ನಾವ್ ಇಲ್ಲೇ ನಾವು ಬಾಳ ಮಾಡಿರ್ದಲ್ರಿ ಅಷ್ಟೇ 10 ತುಮಟೆ 5 ತುಮಟೆ ಮಾಡಿರ್ತೀರಿ ಅದ್ರೊಳಗೆ ಇಲ್ಲ ನಾವ ತಗೊಂಡೋಗಿ ಮಾರ್ಕೆಟಿಗೆ ನಾವ ಸ್ವಂತ ಮಾರ್ತೇವ್ರಿ ಡೈರೆಕ್ಟ್ ನೀವು ಹೋಯ್ತೀರಿ ನಾವು ಹೋಯ್ತೀವ್ರಿ ದಿನಕ್ಕೆ ಎಷ್ಟು ಆದಾಯ ಬರುತ್ತೆ ಅದ್ರಲ್ಲಿಂದ ದಿನಕ್ಕೆ ನಾವು ಹೆಂಗ ಹೋಗಿರ್ತೇವೆ ಹಂಗ್ರಿ ಒಂದ್ ಬಾಳ ಹೋದಾಗ 1,500-2,000 ಹಿಂಗತೈತ್ರಿ ಸ್ವಲ್ಪ ಹೋದ್ರೆ 1,000-1,500 ಇಷ್ಟ ಆಗ್ತದೆ ದಿನನಿತ್ಯ ಒಟ್ಟು ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ಮಾರ್ಕೊಂಡ್ ಬರ್ತೀರಿ ಮಾರ್ತೇವ್ರಿ ದಿನನಿತ್ಯ 3-4 ಗಂಟೆಯಿಂದ ಮಾಡೋತನ ಮಾಡ್ಕೊಂಡು 3-4 ಗಂಟೆಯಿಂದ ಹೋಗ್ತೀವ್ರಿ ಅಂದ್ರೆ ಬೆಳಿಗ್ಗೆಲ್ಲ ಕಟಾವ್ ಮಾಡ್ಕೊಂಡ್ಬಿಡ್ತೀರಿ ಹ್ಞೂ ಸುರೇಶ್ ಅವರ ಎಷ್ಟು ಟ್ರೇ ತರಕಾರಿ ಬೆಳಿತೀರಿ ದಿನಕ್ಕೆ ಎಷ್ಟು ಟ್ರೇಗಳು ತರಕಾರಿ ತಮಗೆ ಸಿಗ್ತದ ನಮಗೆ ಸರ್ ಈಗ ಒಂದು 10 ಗುಂಟೆ ಬದ್ನಿ ಗಿಡ ಅಂತಂದ್ರೆ ಅದರೊಳಗೆ ದಿನಕ್ಕೆ ಒಂದು 2 ಬಾಕ್ಸ್ 3 ಬಾಕ್ಸ್ ಹಿಂಗೆ ದಿನ ಸಿಗ್ತೈತ್ರಿ ಅದನ್ನು ಅಷ್ಟೇ ಮತ್ತು ಮೆಣಸಿನ್ಕಾಯಿ ಅವು ಒಂದು ದಿನ ಒಂದು 20-30 kg ಹಿಂಗೆ ಸಿಗ್ತೈತ್ರಿ ಮತ್ತು ಸೌತೆಕಾಯಿ ಹೀರೆಕಾಯಿ ಅವು ಸಿಗ್ತಾವ ಅಷ್ಟು ಸಿಗ್ತಾವ್ರಿ ಒಂದೊಂದು ಬಾಕ್ಸ್ 2-2 ಬಾಕ್ಸ್ ಅವನು ತೊಗೊಂಡು ಹೋಗ್ತಾರೆ ತರಕಾರಿ ರೇಟ್ ಮಾರ್ಕೆಟ್ನಾಗ ಹೆಂಗೆ ಇರ್ತೈತೆ ಹಂಗೆ ಮಾರ್ತೀರಿ ಅಥವಾ ಅದಕ್ಕಿಂತ ಕಡಿಮೆನ ಕೊಟ್ಟು ಬರ್ತೀರ ಏ ಕಡಿಮೆ ಏನಿಲ್ಲ ಸರ ಮಾರ್ಕೆಟ್ ಹೆಂಗ ಇರ್ತೈತೆ ಹೆಂಗ್ರಿ ಮಾರ್ಕೆಟ್ ಒಳಗೆ ಏನ್ ರೇಟ್ ಅದ ಅದನ್ನ ನೋಡ್ಕೊಡ್ತೀವಿ ಅವ್ರು ಜಾಸ್ತಿ ಹೆಚ್ಚರು ನಾವೊಂದು 5 ರೂಪಾಯಿ ಕಡಿಮೆ ಮಾಡಿದ್ರೆ ನಮ್ಮ ಕಡೆ ದೌಡ ಹೋಗ್ತೈತ್ರಿ ಹಿಂಗಾಗಿ ಒಂದು 5 ಮೇಲೆ ಕೊಡ್ತೇವ್ರಿ ಅಲ್ಲ ಈಗ ಮಾರ್ಕೆಟಿಗೆ ಹೋಗ್ತಿರಲ್ಲ ಅಲ್ಲಿ ತರಕಾರಿ ಇವನು ಮಾರಾಕ ನಿಮ್ದಾದ ನಿಗದಿತ ಸ್ಥಳ ಐತನ ಇಲ್ಲ ಸರ ನಮಗೆ ಎಲ್ಲಿ ಜಾಗ ಸಿಗ್ತೈತಿ ಎಲ್ಲಿ ಇದು ಇರ್ತೈತಿ ಅಲ್ಲಿ ಹೋಗಿ ಮಾರ್ಕೊಂಡು ಬಂದ್ಬಿಡ್ತೀವಿ ಬಂದ್ಬಿಡ್ತೀವ್ರಿ ನಾವ್ ಯಾಕಂದ್ರೆ ದಿನ ಡೈಲಿ ಹೋಗಲ್ರಿ ದಿನ ಡೈಲಿ ಹೋಗೋರು ಸ್ಥಳ ಮಾಡ್ಕೊಂಡಿರ್ತಾರ್ರಿ ನಾವು ಡೈಲಿ ಹೋಗಲ್ರಿ ನಮ್ಗೆ ಹೊಲ ಯಾವಾಗ ಸಿಗ್ತೈತಿ ಅಲ್ಲ ಅವಾಗ ಹೋಗ್ತಾರ್ರಿ 2-3 ದಿನಕ್ಕೊಮ್ಮೆ ಹಿಂಗ ಹೋಗಿ ಮಾರ್ಕೊಂಡ್ಬಿಡ್ತಾರ್ರಿ ಎಲ್ಲಿ ಜಾಗ ಸಿಗ್ತೈತಿ ಎಲ್ಲ ಮಾರ್ತಾರ ಜಾಸ್ತಿ ಬಂದಿತ್ತು ಅಂದ್ರೆ ನೀವು ಮಾರ್ಕೆಟ್ಗೆ ಅದನ್ನ ಕಳಿಸ್ಬಿಡ್ತೀವಿ ಜಾಸ್ತಿ ಮಾಡಿದ್ವಿ ಅಂತಂದ್ರೆ 1 acre 1/2 acre ಮಾಡಿದ್ವಿ ಅಂದ್ರೆ ಅದು ಜಾಸ್ತಿ ಬರತ್ತೆ ಅಂದ್ರೆ ಮಾರ್ಕೆಟಿಂಗ್ ಕಳಿಸ್ತೀವ್ರಿ ಡೈರೆಕ್ಟ್ ಅವರ ಬಂದು ಹೋಯ್ತಾರ ಅವರ ರೇಟ್ ನಿಗದಿ ಅವರ ಪಡಿಸ್ತಾರ ಅಲ್ಲೇ APMC ಒಳಗೆ ಅವರ ನಿಗದಿ ಪಡಿಸ್ತಾರ ರೇಟ್ ಅವ್ರು ಮಾರಿದ್ದ ನಮಗಿದ ಅದ ರೇಟ್ ಅಲ್ಲೇ ದುಡ್ಡು ಎಣಿಸಿ ಹೋಗ್ತಾರ ಹೆಂಗ ಅವ್ರು ಅಲ್ಲೇ ಪಟ್ಟಿ ಮಾಡಿ ಕೊಡ್ತಾರ್ರಿ ದುಡ್ಡು ಬಹಳ ಸಂತೋಷ ದನಕರುಗಳು ಎಷ್ಟದವ ತಮ್ಮ ಇದರಲ್ಲಿ ನಮ್ಮ ಒಂದ್ 2 ಎತ್ತದವ್ರಿ ಒಂದ್ 2 ಆಕಳುಗಳದಾವ್ರಿ ಮೇವು ಎಲ್ಲ ಸಾಕಾಗತ್ತ ನಾವು ಈಗ ಸೋಯಾಬೀನ್ ಅದ ತೆಗೆದ್ವಂದ್ರಿ ಅದಕ್ಕೆ ಬಿಳಿಜೋಳ ಬಿತ್ತೀವ್ರಿ ಬಿಳಿಜೋಳ ಬಿತ್ತಿ ಅದ ಮೇವು ಒಟ್ಕೊಂಡಿರ್ತೇವ್ರಿ ನಮ್ಗೆ ಬನ್ವಿ ಬೆನಿವ್ ಇಟ್ಕೊಂಡಿರ್ತೇವ್ರಿ, ಅದನ್ನ ವರ್ಷಂಗಟ್ಲೆ ಹಾಕಿ ತಿನ್ನಿಸ್ತೇವ್ರಿ. ಅಂದ್ರೆ ದನಕರುಗಳು ಸಾಕಾಗತ್ತೆ? ಹ್ಮ್, ಸಾಕಾಗತ್ರಿ. ಮತ್ತು ಹೊಲದ ಹುಲಿವಾರದ ಬದುಗಳ ಹುಲ್ಲು ಹುಲ್ಲಿನ ಮೇವು ಬಂದೈತೆ ಸರ, ಈಗ ಅದನ್ನ ಹಚ್ಕೊಂಡಿರ್ತೇವ್ರಿ. ಅದನ್ನ ಮಳೆಗಾಲ ಟೈಮ್ ಕೋಕೋದ ಹಾಕ್ತಾರೆ. ಸೋಯಾಬಿನ್ ಆಗಲಿ ಅಥವಾ ಗೊಂಜಾಳ ಆಗಲಿ ಕಾಯಿಪಲ್ಲೆ ಬೆಳಿತೇನೆ ಅಂತಿರಲ್ಲ, ಇದನ್ನ ಬೆಳಿಬೇಕಂತ ನಿಮ್ಗೆ ಯಾರು ಹೇಳ್ತಾರ ಅಥವಾ ಯಾವ ತರ? ಏನಿಲ್ಲ ಸರ್, ನಮ್ಗೆ ಯಾವ ಟೈಮ್ಗೆ ಯಾವ್ದು ಅನುಕೂಲ ಯಾವ್ದು ಇದು ಬರ್ತೈತೆ ಅದನ್ನ. ಇಷ್ಟೆಲ್ಲ ಮಾಡಕ್ಕೆ ಈಗ ನೀರಾವರಿನೂ ಬೇಕು, ನೀರಾವರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿರಿ? ನೀರಾವರಿ ಬೋರ್ವೆಲ್ ಸರ್. ಎಷ್ಟು ಬೋರ್ ಅದಾವ್ರಿ? ಒಂದು ಎರಡು ಬೋರ್ ಅದಾವ್ರಿ. ಎರಡು ಬೋರ್ ಅದಾವ. ಹ್ಞೂ. ಈಗ ಎರಡು ಬೋರ್ ಒಳಗೆ ಎಷ್ಟು ಇಂಚ್ ನೀರು ಬದತ್ರಿ? ಒಂದು ಬೋರ್ ಒಳಗೆ 4 inches ನೀರು ಐತ್ರಿ. ಹಾಂ. ಒಂದು ಬೋರ್ ಒಳಗೆ 2.5 inches ನೀರು ಐತ್ರಿ. ಹ್ಞೂ. ಅವ್ರ ಒಳಗೆ ಇದು ಮಾಡ್ತಾರೆ. ಹ್ಮ್. ಕೃಷಿ ಮಾಡ್ತಾ ಇದ್ದೀರಿ, ಈ ಮಾಡುವಾಗ ಜಮೀನಲ್ಲಿ ಕಳೆ ಎಲ್ಲ ಬರುತ್ತೆ, ಕಳೆ ಸ್ವತಃ ಕೆಲವೊಮ್ಮೆ ಆಳ ಚಿನ್ನ ತೆಗಿಬೇಕಾಗುತ್ತೆ, ಕೆಲವೊಮ್ಮೆ ನೀವು ಮಾಡ್ಬೇಕಾಗುತ್ತೆ. ಅದನ್ನ ಯಾವ ತರ ಮಾಡ್ಕೊಂಡಿರ್ತೀರಿ ನಿರ್ವಹಣೆಯನ್ನ? ಅದಕ್ಕೆ ಏನಾರ ಔಷಧಿ ಹೊಡಿತೀರಿ ಕಳೆ ನಿರ್ವಹಣೆ ಮಾಡಕ್ಕೆ? ಇಲ್ಲ ಸರ್, ಹಂಗೇನಿಲ್ಲ, ನಾವು ಕಳೆನ ತೆಗಿಸ್ತೇವ್ರಿ. ಕಳೆನ ತೆಗಿಸ್ತೀರಿ, ಯಾವ್ದು ಔಷಧಿ ಹೊಡೆಯಂಗಿಲ್ಲ? ಇಲ್ರಿ, ಎಡೆ ಕುಂಟಿ ಹೊಡೆದಿರ್ತೇವ್ರಿ. ಎಡೆ ಕುಂಟಿ ಹೊಡೆದು ಆಮೇಲೆ ಸ್ವಲ್ಪ ಸ್ವಲ್ಪ ಇದ್ರೆ ಕಳೆ ತೆಗಿತೇವ್ರಿ. ಮತ್ತೆ ನಿಮ್ಗೆ ಈ ಒಕ್ಕಲ್ತನ ಮಾಡಕ್ಕ ಯಾರೆಲ್ಲ ಸಹಾಯ ಮಾಡ್ತಾರ ಮನ್ಯಾಗ? ಮನ್ಯಾಗ ನಮ್ಮ ಹೆಣ್ಮಕ್ಳು ಸಹಾಯ ಮಾಡ್ತಾರ್ರಿ. ಮತ್ತು ನಮ್ಮ ತಾಯಿಯವ್ರು ಅದಾರ್ರಿ, ಅವ್ರ ಮನ್ಯಾಗ ಕೆಲಸ ಇದನ್ನು ಮಾಡ್ತಿರ್ತಾರ್ರಿ. ನಾವ್ರಿ, ಮತ್ತು ಹೊರಗಡೆ ಒಂದು ಆಳು ತೊಗೊಂಡಿರ್ತೀವ್ರಿ. ಆಳು ಎಷ್ಟು ತೊಗೊಂಡಿರ್ತೀರಿ? ಎಡೆ ಕುಂಟಿ ಅದು ಹೊಡೆಯುವಾಗ ಗಂಡಾಳ ಒಬ್ಬರಿಬ್ರು ತೊಗೊಂಡಿರ್ತೀವ್ರಿ. ಮತ್ತು ಎಲ್ಲ ಕಳೆ ತೆಗಿಯಕ ಮಾಡಕ್ಕೆ ಹೆಣ್ಣಾಳ್ತ ಕರ್ಕೊಂಡಿರ್ತೀವ್ರಿ. ಒಂದು ಗಂಡಾಳಿಗೆ ಎಷ್ಟು ಕೊಡ್ತೀರಿ, ಹೆಣ್ಣಾಳಿಗೆ ಎಷ್ಟು ಕೊಡ್ತೀರಿ? ಹೆಣ್ಣಾಳಿಗೆ 300 rupees ಸರ, ಗಂಡಾಳಿಗೆ 400 ಐತ್ರಿ. 400 rupees. ಈಗ ಮೆಣಸಿನಕಾಯಿ ಹಗಿ ಮಾಡಿ ಸಸಿ ನೆಡ್ತೇನೆ ಅಂದ್ರಿ, ಯಾವ ತರ ಮಾಡ್ತೀರಿ ಅದನ್ನ ಸಸಿನ? ಸಸಿನ ನಾವು ಬೀಜ ತೊಗೊಂಬರ್ತೇವೆ ಸರ್, ಪಾಕೆಟ್ ಮಾರ್ಕೆಟ್ನಾಗ ಬೀಜ ತೊಗೊಂಬಂದು ಅದನ್ನ ಮಡಿ ಮಾಡಿ ಬೀಜ ಹೋದು ಅದನ್ನ ನೀರು ಹೊಡೆದು ಬೆಳೆಸ್ತೇವ್ರಿ ಒಂದು ತಿಂಗಳ ಮಟ್ಟ. ಆಮೇಲೆ ಅಗಿಗೆ ಸಸಿ ಕಿತ್ತು ಹಸ್ತೇವ್ರಿ. ಅಂದ್ರೆ ಈಗ ಬದ್ನೆಕಾಯಿನು ಅದೇ ತರ ಹಗಿ ಮಾಡ್ಕೊಂಡು ಹಸ್ತೀವಿ? ಅದು ಅದೇ ತರ ಸರ್. ಪಾಕೆಟ್ ತೊಗೊಂಬರ್ತೀರಿ? ಪಾಕೆಟ್ ತರ್ತಾರ. ಹ್ಮ್. 1 acre ಎಷ್ಟು ತೊಗೊಂಬರ್ಬೇಕಾಕತಿ, ಎಷ್ಟು ಪಾಕೆಟ್ ಬೇಕಾಗುತ್ತೆ? 2-3 packets ಬೇಕಾಗತ್ರಿ. 2-3 packets. ಅದಕ್ಕೆ ಜನ ಎಷ್ಟು ಬೇಕು ಸಸಿ ನೆಡುವಾಗ? ಸಸಿ ನೆಡುವಾಗ ಸರ್ ನಮಗೆ ನೀರಿನ ಅನುಕೂಲ ಇದ್ರೆ ಒಂದ್ 2-3 ಒಂದಾಗ ಹಚ್ಬೋದ್ರಿ. ಒಂದಾಗ ಮುಗಿಸ್ಬಿಡ್ಬೋದು. ಮುಗಿಸ್ಬಿಡ್ಬೋದ್ರಿ. ಮತ್ತ ಈಗ ನಮ್ಮ ನೀರಿಂದ ಇದ್ರ ರಸ್ತೆ ಕರೆಂಟ್ 6-4 ಹಿಂಗ್ ಕೊಡ್ತಾರೆ. ಕರೆಂಟ್ ಯಾವ ಇರ್ತೈತಿ ಆ ಟೈಮ್ ನೀವು ಬೋರ್ವೆಲ್ ಆನ್ ಮಾಡ್ಕೊಂಡು ನಿಮ್ಮ ಹೊಲದಲ್ಲಿ ನೀವು ಎಷ್ಟೆಷ್ಟು ಅನುಕೂಲ ಆಕೈತೆ ಅಷ್ಟೇ ಕಿತ್ ಕಿತ್ಕೊಂಡು ಹಚ್ತಾರೆ. ಉಳಿ ಸೋಯಾಬನ ಗೊಂಜಾಳ ಹಂಗಿಲ್ಲ ಸರ್, ಅವು ಎತ್ತಿನ ಕೂರ್ಗಿಲ್ಲ ಬಿತ್ತಾರೆ. ಬಿತ್ತಿರಿ. ಅವನು ಕೀಟ ಬಾಧೆಗಳು ಕಾಡಿದ್ರೆ ರೋಗ ರುಜಿನಗಳು ಬಂದ್ರೆ ಏನು ಹೊಡಿತೀರಿ? ಮತ್ತೆ ಅದಕ್ಕೆ ಬೇವಿನ ಎಣ್ಣೆ ಅಂತ ಹೊಡಿತೇವ್ರಿ ಸರ್. ಮತ್ತೆ ಅಗ್ದಿ ನಾವು ಅಗ್ದಿ ಕಂಟ್ರೋಲ್ ಆಗ್ಲಂಗಿದ್ರೆ ಅಲ್ಲಿ GTC ಒಳಗೆ ಹೋಗಿ ಕೇಳ್ತೇವ್ರಿ ಹಿಂಗೆ ಹಿಂಗಾಗತ್ತೈತೆ ಅಂತೇಳಿ. ಅವ್ರೊಂದು ಏನರ ಈ ಥರ ಇದು ಮಾಡ್ರಿ ಅಂತಂದ್ರೆ ಅವ್ರು ಕೊಟ್ಟಿದ್ದನ್ನು ತೊಗೊಂಬಂದು ಇದು ಮಾಡ್ತಾರ್ರಿ. ಅವ್ರು ಬಂದು ನೋಡ್ತಾರ ನಿಮ್ಮ ಹೊಲಕ್ಕೆ? ಬಂದು ನೋಡ್ತಾರ್ರಿ. ನಾವು ಈ ಥರ ಆಗಿದ್ದಕ್ಕೆ ಅಂತ ಏನೂ ಹೇಳ್ತಾರ್ರಿ. ಅವ್ರು ಹೇಳಿದ್ದನ್ನು ಸ್ವಲ್ಪ ಮಾಡ್ತಾರೆ. ಈಗ ನಿಮ್ದು ಒಟ್ಟು 6 acres ಜಮೀನು ಐತೆ ಅಂತೀರಿ, ಅದ್ರದ್ದು ಒಟ್ಟು ಆದಾಯ ಎಷ್ಟು ಅದರಿ? ಆದಾಯ ಸರ ನಮ್ಗೆ ಒಟ್ಟು ಖರ್ಚು ಅವ್ರ ಖರ್ಚು ಅದು ಇದನ್ನು ತೆಗೆದು 3-4 lakhs ಮಟ್ಟ ಆಗ್ತದ್ರಿ ಎಲ್ಲ ಖರ್ಚು ವೆಚ್ಚ ಹೋಗಿ. ಹ್ಞೂ. ಕಾಯಿಪಲ್ಲೆದಂತೂ ನಮ್ಮ ಮನೆತನ ಖರ್ಚಿಗೆ ರೀ. ಕಾಯಿಪಲ್ಲೆ ತೆಗ್ದಿಂದ ಮತ್ತೇನು ಹಾಕ್ತೀರಾ ಅದಕ್ಕೆ? ಕಾಯಿಪಲ್ಲೆ ತೆಗ್ದಿಂದ ಸರ ಅದಕ್ಕೆ ಮತ್ತೆ ಬೇರೆ ಬೇರೆ ಥರ ಕಾಯಿಪಲ್ಲೆರ ಮಾಡ್ತೀರಿ. ಇಲ್ಲ ಒಳ್ಳೆ ಹಿಂಗಾರಿ ಗೊಂಜಾಳ ಸೇಬನ ಈ ಥರ ಹಿಂಗೆ ಮಾಡ್ತೀವ್ರಿ. ಜಮೀನನ್ನು ಖಾಲಿ ಬಿಡಂಗಿಲ್ಲ. ಖಾಲಿ ಬಿಡಂಗಿಲ್ಲ. ಮತ್ತು ನೀರಾವರಿ ಗಂಜಾಳ ಅದು ಮಾಡ್ತೀವ್ರಿ. ಸುರೇಶ್ ಅವರೇ, ಕೃಷಿ ಮಾಡ್ತಾ ಇದ್ದೀರಿ, ಈ ಕಬ್ಬನ್ನು ಬೆಳೀತಾ ಇದ್ದೀರಿ, ಸೋಯಾಬೀನು ಗೊಂಜಾಳ ಕಾಯಿಪಲ್ಲೆ ಇದನ್ನೆಲ್ಲ ಮಾಡ್ತಾ ಇದೆ, ಇದ್ರ ಜೊತೆಗೆ ಹೈನುಗಾರಿಕೆ ಏನಾರು ಮಾಡಕತ್ತೀರೇನು? ಹಾ ಮಾಡ್ತೇವೆ ಸರ್. ಒಂದು 2 acres ಇದಾವ್ರಿ. ಹ್ಞೂ. ಅವಕ್ಕೆ ಮೇಯಿಸ್ತೇವ್ರಿ. 2 acres ಮತ್ತು ಆಕಳುಗಳು ಇದಾವ್ರಿ. ಬೇರೆ ಆಕಳ ಅದು ಎಮ್ಮಿಲ್ಲ? ಎಮ್ಮಿಲ್ಲ. ಯಾವ ಆಕಳ ಇಟ್ಕೊಂಡಿರಿ ಮನೆ? ಜರ್ಸಿ ಆಕಳ ರೀ. ಜರ್ಸಿ ಆಕಳ. ಒಂದೊಂದು ಆಕಳ 4-5 liters ಕೊಡ್ತೈತ್ರಿ. ಹ್ಞೂ. ದಿನಕ್ಕೆ? ದಿನಕ್ಕೆ ಒಂದು ಹೊತ್ತಿಗೆ ಅಂದ್ರೆ 2 times ಕರಿತೀರಿ? 2 times ಕರಿತಾರ. 10 liters ಹಾಲು ಸಿಗುತ್ತೆ? ಹ್ಞೂ. ಡೈಲಿ? ಹ್ಞೂ. ಅದನ್ನೇನು ಡೈರಿಗೆ ಹೋಗಿ ಹಾಕ್ತೀರ? ಊರಾಳ ಡೈರಿಗೆ ಹೋಗಿ ಹಾಕ್ತಾರ. ಹೆಂಗ್ ತೋತಾರ್ರಿ? ಅಲ್ಲಿ ಅವರು ಡೈರಿಗೆ 30 rupees. ನಿಮ್ಮನಿಗೆ ಎಷ್ಟು ಇಟ್ಕೊಂಡಿರ್ತೀರಿ? ನಮ್ಮನಿಗೆ 1-1.5 liters ಇಟ್ಕೋತಾರ. ಬೆಣ್ಣೆ ತುಪ್ಪ ಎಲ್ಲ ಮಾಡ್ತೀರನ? ಹಾ ಮಾಡ್ತಾರೆ. ನಮ್ಮ ಮನೆ ಪೂರ್ತಿ ಅಷ್ಟೇ ಮಾಡ್ಕೊಂಡು. ಹ್ಞೂ. ಸಾಕಷ್ಟು ಪ್ರಮಾಣದಲ್ಲಿ? ಹ್ಞೂ. ನಿಮಗೆ ಎಷ್ಟು ಬೇಕು ಅಷ್ಟು ಆಗಿರುತ್ತೆ. ಬೆಣ್ಣೆ ಅದು ಮಾರ್ತಿರನ? ಇಲ್ಲ ಸರ್, ಅದು ಹಾಲ ಹಾಕ್ತೇವ್ರಿ. ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀವ್ರಿ. ಮತ್ತೆ ಈ ಕೃಷಿ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ತರ ಏನು ಮಾಡ್ಕೊಂಡಿಲ್ಲ? ಇಲ್ಲ ಸರ್, ಅದೇನು ಮಾಡಿಲ್ಲ ರೀ. ಹೈನುಗಾರಿಕೆ ಮಾಡ್ಯಾರ ಕೃಷಿ. ಯಾಕೆ ನೀವು ಸಾವಯವ ಗೊಬ್ಬರನ ಉಪಯೋಗಿಸ್ತಾ ಇದ್ದೀರಿ, ರಾಸಾಯನಿಕ ಗೊಬ್ಬರ ಯಾಕೆ ಉಪಯೋಗಿಸಿಲ್ಲ? ಇಲ್ಲ ಸರ್, ನಮ್ಮ ಅಪ್ಪರ ಇದರಿಂದನೂ ಮೊದಲಿಂದ ಅದನ್ನ ಮಾಡ್ಕೊತ ಬಂದಾರೆ. ಅವರು ಅವಾಗ ಅದನ್ನ ಮಾಡ್ತಿದ್ರು, ನಾವು ಅದನ್ನ ಮಾಡ್ತಕ್ಕಂತ ಬಂದವ್ರಿ. ಈಗ ಜಮೀನು ಚೆನ್ನಾಗಿರ್ತದೆ. ಹ್ಞೂ, ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಜಮೀನು ಭೂಮಿನೂ ಹಾಳಾಕತಿ, ಪರಿಸರನೂ ಹಾಳಾಗತ್ತ, ಹಿಂಗಾಗಿ ಆರೋಗ್ಯನೂ ಹದಗೆಡ್ತದೆ. ನಾವು ಅಪ್ಪ ಅವ್ರದ್ದು ಅದನ್ನ ಯಾವಾಗೂ ಏನು ಮಾಡಿಕೊಡ್ತಿದ್ದಿಲ್ಲ ರೀ. ಹ್ಞೂ, ಅದನ್ನ ರೀತಿಯನ್ನು ನಾವು ಮಾಡ್ಕೊತ ಹೋಗ್ತೀವ್ರಿ. ಅದನ್ನ ನೀವು ಮುಂದುವರಿಸಿ ರೀ. ಭಾಳ ಸಂತೋಷ. ಕೊನೆಯದಾಗಿ ಸುರೇಶ್ ಅವರ, ನಮ್ಮ ರೈತ ಬಾಂಧವರಿಗೆ, ಸಣ್ಣ ಹಿಡುವಳಿದಾರರು ತಮ್ಮಂತ ರೈತರು ಏನು ಕೆಲಸ ಮಾಡ್ತಾ ಇದಾರ, ಅವ್ರಿಗೆಲ್ಲ ಏನು ಹೇಳಿಕ್ ಬಯಸ್ತೀರಿ? ಸಾವಯವ ಇದ್ರ ಮೇಲನ ಮಾಡ್ಕೊಂಡು ಇದ್ರ ಮೇಲ ಮುಂದುವರ್ಕೊಂಡು ಹೋಗ್ಬೇಕು ಸರ. ಇದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತೈತಿ. ನಾವು ಸಾವಯವನ ಮಾಡ್ಕೊಂಡು ಹೋಗ್ಬೇಕನ್ನೋದು ಇದ್ರಿ. ಬಹಳ ಸಂತೋಷ. ತಾವು ಇಷ್ಟೊತ್ತು ಏನೇನು ಬೆಳೀತಾ ಇದ್ದೀರಿ, ಯಾವ ರೀತಿ ಬೆಳೆಯನ್ನ ಬೆಳೆದು ಆದಾಯನ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಕಲಘಟಗಿ ತಾಲೂಕು ದೇವಲಿಂಗಿಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಮಾದೇವಪ್ಪ ಸೈದಾಪೂರ್ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಕೇಳಿ ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್. ಮಾಲಕ್ಕ, ಮಾಲಕ್ಕ ಎಲ್ಲಿದೀಯ? ಬಾ. ಬಂದಿ, ಬಹಳ ದಿವ್ಸಕ್ ಬಂದಿ ನೋಡ. ಮಾಲಕ್ಕ, ನನಗ ಬಾಳ ಬಾಯಿ ಒಣಗದಂಗ ಆಗಾಕತ್ತೈತೆ. ತೆಂಗಿನ ಗಿಡದಾಗಿಂದ ಒಂದೆಡ ಎಳ್ನೀರ್ ಇಳಿಸ್ಕೊಡುವ, ನಂಗೆ ಕುಡಿಯೋಂಗಾಗೈತ್ ನೋಡ. ಅಯ್ಯ, ನಾವು ಇಳಿಸೇ ಇಟ್ಟಿವ್ ಬಾ. ಇದೇನ್ ಕೇಳುದೇನ? ನೀ ಕೇಳಲಿಕ್ರು ನಾ ಈ ಕೊಡಕಿನ ಇದ್ದೆ ನೀನು. ಮಾಲಕ್ಕ, ಎಳ್ನೀರ್ ಏನ್ ಸವಿ ಐತೆ ಇದು? ಹಾ ನೋಡು, ಕುಡದೆಲ್ಲ ಚಲೋ, ಬಾಳ ಚಲೋ ಇದಾವ. ಇಟ್ಟಿದ್ದೆ ನಾ ಕುಡಿಬೇಕಂತ ಹೇಳಿ, ನೀನು ಕುಡಿದ ನೋಡು. ನನ್ನ ಪಾಲಿತ್ತದ್ರಾಗ ಈಗ 5 ವರ್ಷದ ಹಿಂದೆ ಒಂದು ಸ್ವಲ್ಪ ಜಾಗ ಉಳಿದಿತ್ತು. ಇದ್ರಾಗ ಏನಾರ ಮಾಡ್ಬೇಕಲ್ಲ ಅನ್ಕೊಂಡ್ವಿ. ಈ ಒಂದು ಹಳಿ ಒಳಗ ಒಂದು 8 ಗಿಡ ಹಚ್ಚಿವ್ ನೋಡು. ನಮಗ ಮನಿಗೂ ಆಗ್ತಾವ, ಹೊರಗೂ ಕೊಡ್ತೀವಿ, ಮತ್ತ ಬಹಳ ಅನುಕೂಲ ಆಗ್ಬಿಟ್ಟೈತಿ. ಭರ್ಪೂರ್ ಫಸಲ್ ಬಂದೈತಿ. ಹೌದು, ಬಂದದ. ಮತ್ತ ಅದಕ್ಕ ನಾವು ಕಸ ಕಡ್ಡಿ ತೆಗಿತೀವಿ, ಸರಿಯಾಗಿ ಆರೈಕೆ ಮಾಡ್ತೀವಿ. ವರ್ಷಾನ್ಗಟ್ಲೆ ಕಾಯಿ ಕೊಡ್ತಾವ ಎಳ್ನೀರು, ಬಹಳ ಆರೋಗ್ಯಕ್ಕೆ ಚಲೋ. ಬರೇ 5 ವರ್ಷಕ್ಕ ನಮಗ ಫಲ ಕೊಡಾಕತ್ತು. ನಮಗ ಇದು 5 ರಿಂದ 7 ಮೀಟರ್ ಅಷ್ಟ ಬೆಳಿತೈತಿ. ಏನಂತಾರ ಈ ತಳಿಗೆ ಮಾಲಕ? ಇದು ಹಳದಿ ಚೌಟ ಗಿಡ್ಡ ಅಂತ ಹೇಳಿ ತಳಿ ನೋಡಿದ್ವು. ಆಮೇಲೆ ಇದ್ರೊಳಗ ಕಾಯಿ ನೋಡುವ, ಒಂದ್ ಸ್ವಲ್ಪ ಉದ್ದಿದ್ದವ್ರನ್ಕಿ ಹಂಗ ಕೈ ಎತ್ತರಿಸಿ ಹರಿಬಹುದು. ಕೆಲವು ಬಹಳ ಗಿಡ್ಡಿರ್ತಾವು. ಇಲ್ಲಿಕ್ರ ಅಷ್ಟು ಕಠಿಣ ಏನಿಲ್ಲ ಈ ಗಿಡದಿಂದ ಕಾಯಿ ಇಳಿಸೋದು. ದೊಡ್ಡ ದೊಡ್ಡ ತೆಂಗಿನ ಮರದೊಳಗ ಕಾಯಿ ಇಳಿಸಾಕ ಯಾರು ಸಿಗುದಿಲ್ಲ. ಕಾಯಿದ ಏನ್ ರೇಟ್ ಸಿಗ್ತಿರ್ತದ ಅಷ್ಟ ಖರ್ಚು ಇಳಿಸಾಕ ಕೊಡ್ಬೇಕಂದ್ರ ಹೋಗ್ಲಿ ಬಿಡು ಅನ್ನೋ ಹಂಗ ಆಗ್ಬಿಡ್ತದ. ಬಟ್ ಇವು ಇದು ನೋಡುವ, ಇದು ಗಿಡ್ಡ ತಳಿ ಇರೋದ್ರಿಂದ ನಮಗೆ ಎಷ್ಟು ಅನುಕೂಲ ಆಗ್ಬಿಟ್ಟದ. ಅಲ್ಲ ಮಾಲಕ್ಕ, ನೀನ ಇದನ್ನ ನಾಟಿ ಮಾಡ್ಬೇಕಾದ್ರೆ ಏನೇನ್ ಮಾಡಿದಿ ಒಂಚೂರು ಹೇಳಲ್ಲ? ನಾನು ಈ ಸಲ ನಮ್ಮ ಹೊಲದಾಗ ಒಂದ್ 8 ಗಿಡ ನಾನು ಹಾಕ್ತೇನಂತ. ನಾವನ್ಕಿ ಇದನ್ನ ಸಸಿನ ತಗೊಂಡ್ ಬಂದಿದ್ವಿ. ಸರ್ಕಾರಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯದವರು ಅವ್ರು ಕೊಡುವಂತ ಸಸಿ ತಂದು ಹಚ್ಚಿದ್ರನ್ಕಿ ಬಹಳ ಚಲೋ. ಅದ್ರ ತಳಿ ಹೆಂಗ, ಅದಕ್ಕ ಹೆಂಗ ಆರೈಕೆ ಮಾಡ್ಬೇಕು, ಏನೇನು ಗೊಬ್ಬರ ರಸಗೊಬ್ಬರ ಕೀಟನಾಶಕ ಯಾವ ರೀತಿ ಹಾಕಬೇಕು ಅನ್ನೋದನ್ನೆಲ್ಲ ಸರಿ ಕೇಳ್ಕೊಂಡು ಬಂದು ಶ್ರಮ ಪಟ್ಟು ಬೆಳೆಸಿದ್ರೆ ಎಲ್ಲ ಬೆಳೆನೂ ಸರಿ ಬೆಳಿತಾವ ನೋಡುವ. ಇದನ್ನ ನಾವು ಅವ್ರು ಹೇಳಿದ ಪ್ರಕಾರನ ಹಾಕಿ ಮಾಡಿ ಎಲ್ಲ ಮಾಡಿದಕ್ಕ ನಮ್ಗೆ ಚಲೋ ಫಸಲ್ ಬಂತು. ಭಾರಿ ಚಂದಾಗ್ಯವ್ವ. ಎಷ್ಟ್ ಚಂದ ಕೇಸರಿ ಕೇಸರಿ ಬಣ್ಣ ಬ್ಯಾರೆ ಇದಾವು, ನೋಡಾಕುನು ಚಂದ ಕಾಣತ್ತಾವು. ಅಲ್ಲ ಮಾಲಕ್ಕ, ನನಗ ಬರೇ ಎಳ್ನೀರ್ ಕುಡಿಯೋರಿಂತ್ರ ನಮ್ ದೇಹಕ್ಕೆ ಏನ್ ಉಪಯೋಗ ಆಗ್ತೈತಿ, ನಮ್ಮ ಆರೋಗ್ಯಕ್ಕೆ ಏನ್ ಉಪಯೋಗ ಆಗತ್ತ ಅನ್ನೋದಷ್ಟೋ ಗೊತ್ತಿತ್ತು. ಇದು ತೆಂಗಿನ ಗಿಡ ಹಚ್ಚೋದ್ರ ಕುರಿತುನು ಹೇಳಿದಿ, ಫಸಲ್ ಬರೋ ಕುರಿತುನು ಹೇಳಿದಿ, ಚಲೋ ಅನಸ್ತ್ ನೋಡು. ಮಾಲಕ್ಕ, ನಿನಗೂ ಗೊತ್ತಿರೋ ವಿಷಯನ ಇವೆಲ್ಲ ನೋಡು. ಈಗ ಬಾಯಿ ಒಣಗ್ತಂತೆ ಬಂದ್ ನಾ ನೀರ್ ಕುಡಿದ್ ನಿಲ್ಲು. ಈ ಎಳ್ನೀರ್ ಕುಡಿಯೋರಿಂತ್ರ ನಮಗ ಆದಷ್ಟು ಜಲ್ದಿ ನಮ್ಮ ದೇಹದಾಗ ನೀರಿನ ಕಡಿಮೆ ಏನಾಗಿರತ್ತಲ್ಲ, ನಿರ್ಜಲೀಕರಣ ಅಂತೇವ್ ನೋಡು, ಅದು ಜಲ್ದಿ ಕಡಿಮೆ ಆಗ್ತೈತಿ. ಕಡಿಮೆ ಆಗ್ಲಿಕ್ಕೆ ಇದು ಸಹಾಯ ಮಾಡತ್ತ. ತೂಕ ಇಳಿಕೆ ಮಾಡಕ್ಕೂ ಸಹಾಯ ಅಂತವ. ಇದೇನು ದಿನಾ ಭಾಳ ಹೊಟ್ಟಿಲೆ ಮುಂಜಾನೆ ಎದ್ದುಕೊಳ್ಳೇನ ಕುಡಿಬೇಕಂತಾರ. ನಮ್ಮ ಮೈಯಾಗಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ತೊಲಗಿಸ್ತೈತಂತ. ಮತ್ತ ಎಳ್ನೀರ್ನ್ಯಾಗ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಮ್ ಸಮೃದ್ಧವಾಗಿರತ್ತಂತ. ಎಳ್ನೀರ್ ಕುಡಿಯೋರಿಂತ ನಮ್ಮ ಕಿಡ್ನಿ ಸೆತಕ್ಕ ಸ್ವಚ್ಛ ಆಗ್ತಾವಂತ, ಅಂದ್ರ ಆರೋಗ್ಯಕರವಾಗಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೈತಂತ. ಇನ್ನೊಂದ್ ಹೇಳೇನ, ನಿನ್ ಚರ್ಮಿಸ್ ಚಂದ ಹೊಳಿಲಿಕ್ಕತ್ತೈತ್ ನೋಡು, ಎದಕ್ಕಂತ ತಿಕ್ಕೊಂಡಿ ಮತ್ ನೀನ್? ನಾ ದಿನಾ ಒಂದ್ ಎಳ್ನೀರ್ ಅದಕ್ಕ ನಿನ್ ಸ್ಕಿನ್ ಹಂಗ ಫಳ ಫಳ ಹೊಳಿತೈತಿ. ದಿನ ಒಂದ್ ಎಳ್ನೀರ್ ಕುಡಿಯೋರಿಂತ ಚರ್ಮದ ಕಾಂತಿನೂ ಚಲೋ ಆಗ್ತೈತಂತ. ಇವೆಲ್ಲ ನನಗ್ ಗೊತ್ತಿದ್ದು ನೀನು ನಾಟಿ ಮಾಡೋದು ಹೇಳಿದಿ. ಈ ಸಲ ನಮ್ ಹೊಲ್ದಾನ ಎಂಟು ಗಿಡ ಹಾಕ್ಸಕ್ಕೆ ನೋಡ್. ಆಮೇಲೆ ನೋಡುವ ಅಕ್ಕಿ ಇದ್ರೊಳಗ ಎಲ್ಲಾ ಮಿನರಲ್ಸ್ ಇರ್ತಾವ, ಒಂದು ಸಂಪೂರ್ಣ ಆಹಾರ ಅನ್ಬೋದು. ಈಗ ನೋಡ್ ನಾವು ಆಸ್ಪತ್ರೆಗೆ ಹೊಂಟ್ರ ಬ್ರೆಡ್ ತಗೊಂಡು ಹೋಗುತ್ತಿದ್ರು ಮೊದ್ಲಿನ ಕಾಲದಾಗ, ಈಗ ಎಲ್ಲಾರು ಎಳ್ನೀರ್ ಒಯ್ತಾರೆ. ಹೌದು, ಎಳ್ನೀರ ಜೀರ್ಣಕ್ರಿಯೆಗೆ ಸರಳ, ಆಮೇಲೆ ಅದರೊಳಗ ಬಹಳಷ್ಟು ಪೋಷಕಾಂಶ ಇರೋದ್ರಿಂದ ಒಂದು ಅದ್ಭುತವಾದಂತಹ ಏನು ಈಗ ಎನರ್ಜಿ ಡ್ರಿಂಕ್ ಅಂತ ತುಟ್ಟಿ ತುಟ್ಟಿವು ಹುಡುಗರು ಕುಡಿತಾರೆ. ಆದ್ರ ಅಸಲಿ ಎನರ್ಜಿ ಡ್ರಿಂಕ್ ಅಂದ್ರೆ ಎಳ್ನೀರ್ ಒಂದ ನೋಡು. ಹೌದು, ನನಗ್ ಬಹಳ ಇಷ್ಟದ ಪೇಯ ಇದು. ನಾನು ಸಹ ಮಾರ್ಕೆಟಿಗೆ ಹೋದ್ರ ಎಲ್ಲ ಎಳ್ನೀರ್ ಕಾಣಿಸ್ಲಿ, ನಾ ಎಳ್ನೀರ್ ಕುಡಿಲಾರ್ದ ಮನೆಗೆ ವಾಪಸ್ ಬರೋಂಗಿಲ್ಲ ನೋಡುವ. ಆಮೇಲೆ ನೋಡುವ ಈ ಕೋಲ್ಡ್ ಡ್ರಿಂಕ್ಸ್, ತಂಪು ಪಾನೀಯ ಅಂತ ನಾವೇನ್ ಕುಡಿತೇವಲ್ಲ ಕೋಲ್ಡ್ ಡ್ರಿಂಕ್ಗಳು, ಅದು ನಮ್ಮ ಎಲುಬನ್ನ ಸವಿಸ್ಬಿಡ್ತದ. ಆ ಕಾರ್ಬೋನೇಟೆಡ್ ನೀರ್ ಇರ್ತಿತ್ತದು, ಅದ್ರೊಳಗ್ ಏನು ಪೋಷಣೆ ಸಿಗಂಗಿಲ್ಲ. ಆಮೇಲೆ ಸಿಕ್ಕಾಪಟ್ಟಿ ಸಕ್ರಿ ಹಾಕಿರ್ತಾರ, ಆ ಸಕ್ರಿಯಿಂದ ತೂಕ ಹೆಚ್ಚಾಗ್ತದ, ಆಮೇಲೆ ದೇಹದ ಆರೋಗ್ಯ ಕೆಡ್ತದ ನೋಡು. ಅದ್ರೊಳಗೆಲ್ಲ ನಕಲಿ ಇರ್ತದ. ಹೌದು, ಅದು ಕೋಲ್ಡ್ ಡ್ರಿಂಕ್ಸ್ ಮಾಡ್ಬೇಕಾರ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರ, ಅದು ಸಹ ಹಾನಿಕಾರ. ಆದಷ್ಟು ಮನ್ಯಾಗಿನ ಹಿರಿಯರು ತಂದೆ ತಾಯಿ ಸಣ್ಣ ಮಕ್ಕಳಿಗೆ ಈ ಕೋಲ್ಡ್ ಡ್ರಿಂಕ್ಸ್ ಕೊಡೋದನ್ನ ಅವಾಯ್ಡ್ ಮಾಡಿ ಎಳ್ನೀರು ಕಬ್ಬಿನ ಹಾಲು ಕೊಡೋದನ್ನ ರೂಢಿ ಮಾಡ್ಬೇಕು ನೋಡ್ ಮಾಲಕ್ಕ. ಹೌದು, ಆದಷ್ಟು ಈ ತಂಪು ಕಾರಕ ಏನಿರ್ತಾವಲ್ಲ ಅದನ್ನ ಅವರು ನಮ್ಗೇನು 20-30 ರೂಪಾಯಿಕ ಬಾಟ್ಲಿ ಮಾರ್ತಾರಲ್ಲ, ಇನ್ನೂ ಹೆಚ್ಚಿಗೆ ಬಿಡು 100 ರೂಪಾಯಿ ಮಟ ದೊಡ್ಡ ಬಾಟ್ಲಿ ಇರ್ತಾವು, ಅದು ಲಾಭಕ್ಕಾಗಿ ಮಾಡಿದ್ದು, ನಮ್ಮ ಆರೋಗ್ಯಕ್ಕಾಗಿ ಮಾಡಿದ್ದಲ್ಲ. ಆಮೇಲೆ ನೀವು ಅದನ್ನ ಫ್ರಿಡ್ಜ್ನಾಗ ತಂಪಿರ್ಲಾರ್ದ ಕುಡಿತೀರಿ ಅಂದ್ರ ಅದರಷ್ಟು ಕೆಟ್ಟು, ನೀವು ಒಂದು ಗುಟ್ಕು ಕುಡಿಲಿಕ್ಕೆ ಆಗೋದಿಲ್ಲ. ಅದನ್ನ ತಂಪಾಗಿಟ್ರ ಅಷ್ಟೇ ಅದಕ್ಕೆ ಒಂದು ರುಚಿ ಇರ್ತದೆ. ಆದ್ರೆ ನೀವು ಯಾವ ಎಳ್ನೀರನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ, ಕಬ್ಬಿನ ಹಾಲನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ, ಅದಷ್ಟು ರುಚಿನೂ ಇರ್ತದ, ಆರೋಗ್ಯಕ್ಕೂ ಚಲೋ ಇರ್ತದ. ಆಮೇಲೆ ನೋಡ್ರ ಅಕ್ಕಿ, ತೆಂಗಿನ ಮರ ಬೆಳಿಬೇಕಂದ್ರ ನೀರ್ ಚಂದಗ ಬಸ್ತ್ ಹೋಗುವಂತ ಬಿಸಿಲು ಜಾಸ್ತಿ ಬರ್ಬೇಕು ಆ ಸ್ಥಳದೊಳಗ, ಮತ್ತ ನೀರ್ ಬಸತ್ ಹೋಗ್ಬೇಕು ಹಂಗಿರ್ಬೇಕು. ಆಮೇಲೆ ಅದ್ರ ಸುತ್ತಮುತ್ತಲ ಏನಾರ ಸಣ್ಣ ಪುಟ್ಟ ಗಿಡ ಕಳಿ ಬೆಳೆದ್ ಬಂದ್ರ ಅವನ್ನೆಲ್ಲ ತೆಗೆದು ನೀರ್ ಚಂದಗ ಬಸ್ತ್ ಹೋಗುವಂತ ಮಣ್ಣು ಇರ್ಬೇಕು. ಆಮೇಲೆ ಮರಳು ಮಿಶ್ರಿತ ಮಣ್ಣು ಅದಾಗಿರ್ಬೇಕು. ನೀವೇನು ಹಚ್ಚಬೇಕಾರ ಸ್ವಲ್ಪ ಮರಳು ಹಾಕಿದ್ರು ಅಡ್ಡಿ ಇಲ್ಲ ಮೊದ್ಲಿಗೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕೇನ್ ಮಾಲಕ್ಕ? ಹಾ, ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಎಷ್ಟು ಸುಖಂ ಕೊಡೋದಂತಿ? ಈಗ ನಿನಗ ಮನಿಯೊಳಗ ಸಸಿ ಮಾಡ್ಕೋಬೇಕು ಅಂದ್ರ ಡಿಸೆಂಬರ್ ಫೆಬ್ರವರಿ ತಿಂಗಳೊಳಗ ಮರದಿಂದ ತಾವ ಅವು ಪಕ್ವಾಗಿ ಉದುರಿ ಬಿದ್ದಂತಹ ಬಲ್ತ್ ಕಾಯಿ ಅರಿಸ್ಕೋಬೇಕು. ಅದರಿಂದ ಮಾಡಬಹುದು. ಮಣ್ಣು ನಮ್ದು ಹೆಂಗಿರ್ತದ ಅದರ ಪ್ರಕಾರ ನೀವು ಏನು 1 ಮೀಟರ್ ಆಳ, 1 ಮೀಟರ್ ಅಗಲ ಮತ್ತು 1 ಮೀಟರ್ ಉದ್ದ, ಈ ರೀತಿ ಗುಂಡಿ ತೋಡಿ ಸಸಿಗಳನ್ನ ನೆಡಬೇಕು. ಮಣ್ಣಿನ ಮೇಲ್ಮೈಕ್ಕಿಂತ 1 ಇಂಚ್ ಕೆಳಗ ಸಸಿ ನಾಟಿ ಮಾಡಬೇಕು. ಆಮೇಲೆ ನಾಟಿ ಮಾಡಿದ ತಕ್ಷಣ ನೀರ್ ಹಾಕಿ ತೇವಾಂಶ ಉಳಿಸಾಕ ಈ ಗರಿ ಮತ್ತು ಒಣ ಎಲೆಗಳಿಂದ ಅದನ್ನ ಕವರ್ ಮಾಡ್ಬೇಕು. ಅದಕ್ಕೇನ್ ಮಲ್ಚಿಂಗ್ ಅಂತಾರ, ಯಾರು ಸಸಿಯಿಂದ ಬೆಳೆಸ್ತಾರ ಅವರು. ಆಮೇಲೆ ಮಳಿ ಇಲ್ದಾಗ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ 40-50 ಲೀಟರ್ ನೀರನ್ನ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದು. ಆಮೇಲೆ ಈ ಬೋರಾನು, ಮ್ಯಾಂಗ್ನೀಸು, ಮ್ಯಾಗ್ನೇಶಿಯಂ ಅಂಶ ಇರುವಂತ ಸಮತೋಲಿತ ಗೊಬ್ಬರಗಳನ್ನ ನೀಡಬೇಕು. ಆಮೇಲೆ ಇದನ್ನ ಅಂತರ್ ಬೆಳೆಯಾಗಿ ಬೆಳಿಬಹುದು ನೋಡುವ, ಬಾಳೆಗಿಡದ ಜೊತೆ, ಅಲಸಂದಿ ತರಕಾರಿ ಜೊತೆ, ಮತ್ತು ಕಾಳುಗಳ ಜೊತೆ ಇದನ್ನ ಅಂತರ್ ಬೆಳೆಯಾಗಿ ಬೆಳೆದ್ರು ಬಹಳ ಚಲೋ ಇರ್ತದ ನೋಡು. ಬಹಳ ಚಲೋ ಮಾಹಿತಿ ಕೊಟ್ಟೆ ಮಾಲಕ್ಕ. ಆತ್, ಇನ್ನೊಂದೆರಡ್ ಎಳ್ನೀರ್ ಕೊಡ, ನಾನು ಹೊಲಕ್ ಬುತ್ತಿ ತಗೊಂಡು ಹೊಂಟಿದ್ದೆ. ಮತ್ತಿವತ್ ನೋಡು ತೆಂಗಿನ ತುರಿ ಹಾಕಿ ನಾನು ಕೋಸಂಬರಿ ಮಾಡೇನಿ, ಹೊಲಕ್ ಬುತ್ತಿ ತಗೊಂಡು ಹೊಂಟೇನಿ, ಬರ್ತೀನ ನನ್ ಜೊತೆ? ಹಾ, ಬರ್ತೀನಿ ತಗೋವ, ಇನ್ನೊಂದ್ಸರಿ ಬರ್ತೀನಿ ನಾನು. ಇತ್ತಗೋ 2-4 ಬೈ ಹೊಲ್ದಾಗ ಎಲ್ಲಾರ್ಗು ಕೊಡು. ಆತ್ ನಡಿ ಹಂಗಾರ, ಚಕ್ಕಡಿ ಗಾಡ್ಯಾಗ ಇಟ್ಟ ಬಿಡೋಣ ನಡಿ ಹಂಗಾರ. ನಡಿ ಮಾಲಕ್ಕ, ಹೋ ಬರ್ಲ ನಾನು? ಹೋ ಬಾವ, ಹೋ ಬಾ. ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್. ಜನಪದ ಸಂಗೀತದಲ್ಲಿ ಘಟನಟಿಯ ಪದ್ಮವ ಲಕ್ಷ್ಮಣ್ ಮಾಂಗ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಬಾರಿಯ ಹಣ್ಣ ತರಸಿ ಕುಡುರೆ ನಿನ ಬಸರ ಬಂಕೇನ ಬಾರಿಯ ಹಣ್ಣ ತರಸಿ ಕುಡಲೆ ನಿನ ಬಸರ ಬಂಕೇನ ಬಾರಿಯ ಹಣ್ಣ ತರಸಿ ಕುಡಲೆ ನಿನ ಬಸರ ಬಂಕೇನ ನಮ್ಮ ಬಾರಿಯ ಅಣ್ಣ ನಮಗೆ ಕಬೇಕರಿ ನಿಮ್ಮ ಬಾರಿಯ ಅಣ್ಣ ನಮಗೆ ಕಬೇಕರಿ ಪರ ಸೀತಾನ ಮದುವೆಗೆ ಬಂದಾರವರು ರಾಮ ಲಕ್ಷ್ಮಣ ಜೋ ಜೋ ಪಂಜಿಗಿ ಮಕ್ಕಳ